ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರಕ್ಕೆ ಕಿಸಾನೋನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೋರ್ ಪರ್ ದಿಯೆ ಲೇಕಿನ್ ಉನ್ನೇ ಮುವಾಜೆ ಕೆ ತೋರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂಡಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0835429713. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಮೊದಲಿಗೆ ಅತಿಯಾದ ಯೂರಿಯಾ ಬಳಕೆ ಹಾಗೂ ಕೀಟ ನಿಯಂತ್ರಣಗಳ ಬಳಕೆ ಈ ಕುರಿತು ರೈತರಿಗೆ ಸೂಕ್ತ ತರಬೇತಿ ಕುರಿತು ಧಾರವಾಡ ಜಿಲ್ಲಾ ಜಂಟಿ ನಿರ್ದೇಶಕರಾದ ಶ್ರೀ ರಾಜಶೇಖರ್ ಬಿಜಾಪೂರ್ ಅವರೊಂದಿಗೆ ಸಂದರ್ಶನ ಕೇಳೋಣಂತ ಇವರನ್ನು ಸಂದರ್ಶಿಸ್ತಾರೆ ಶರಣಬಸವ ಚೋಡಿಯನ್ ಅವರು. ಆತ್ಮೀಯ ರೈತ ಬಾಂಧವರೇ, ಇವತ್ತು ಕೃಷಿ ಅನ್ನೋದು ಒಂದು ಸವಾಲಿನ, ಎಷ್ಟೋ ಜನ ರೈತರು ಕೃಷಿ ಮಾಡೋದೇ ಬೇಡ ಅನ್ನೋ ಮಟ್ಟಿಗೆ ಬಂದಿರ್ತಾರೆ. ಯಾಕಂದರೆ ಒಣ ಬೇಸಾಯ ಮಾಡೋ ರೈತನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಬೇಕಂದಂಗೆ ಮಳೆ ಆಗೋದಿಲ್ಲ, ಮಳೆ ಆದಾಗ ಅವನ ಹತ್ರ ಬೆಳೀಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು ರೈತ ಕಂಗಾಲಾಗಿದ್ದಾನೆ. ಆದರೆ ಒಂದು ಮುಖ್ಯ ಅಂದರೆ ನಮ್ಮ ಸರ್ಕಾರಗಳು ರೈತನ ನೆರವಿಗೆ ಧಾವಿಸಿ ಬರ್ತಾವೆ, ರೈತ ಸಂಪರ್ಕ ಕೇಂದ್ರಗಳ ಮೂಲಕ, ಮುಖ್ಯವಾಗಿ ಒಂದು ತರಬೇತಿ ಕೇಂದ್ರಗಳ ಮೂಲಕ ರೈತನಿಗೆ ಹೇಗೆ ನೆರವಾಗಬೇಕು ಅಂಥೇಳಿ ಸಾಕಷ್ಟು ಚಿಂತನೆ ಮಂಥನ ಮಾಡಿ, ಸಂಶೋಧನೆ ಮಾಡಿ ರೈತನಿಗೆ ಸಹಾಯವಾಣಿಯಾಗಿ ಅವು ನಿಂತವು. ಆದರೆ ಎಷ್ಟೋ ಮಂದಿ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ನೋಡಿ ಸಾಕಷ್ಟು ಮಳೆ ಆಗಿದೆ, ಹಿಂಗಾಗಿ ಸಾಕಷ್ಟು ರೋಗಗಳು ನಮ್ಮ ರೈತನ ಪೈರಿಗೆ ಬರ್ತಾ ಇದ್ದಾವೆ. ಹಳದಿ ನಂಜಾಣ ರೋಗ, ತುಕ್ಕು ರೋಗ, ಆಮೇಲೆ ಇನ್ನೊಂದು ಸಮಸ್ಯೆ ಆಗಿದೆ, ಯೂರಿಯಾ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇರೋದ್ರಿಂದ ಭೂಮಿಯ ಒಂದು ಉತ್ತಮ ಗುಣಮಟ್ಟತೆ ಅಂದರೆ ತೇವಾಂಶ ಆಗಲಿ, ಉತ್ತಮ ಒಂದು ಜೀವಾಂಶ ಮಣ್ಣಿನಲ್ಲಿ ಬೇಕಾಗಿರುವಂತಹ, ಯಾಕಂದರೆ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ಮಣ್ಣಿನಲ್ಲಿ ಒಂದು ಜೀವಂತಿಕೆ ಇರಬೇಕು, ಅಂದಾಗ ಮಾತ್ರ ಸಾಧ್ಯ. ಅದು ಕೂಡ ಎಷ್ಟೋ ಸವಾಲುಗಳನ್ನು ಕೂಡಿದೆ. ಈ ಸದ್ಯ ನಮ್ಮ ರೈತ ಬಾಂಧವನಿಗೆ ಏನು ತೊಂದರೆ ಆಗ್ತಾಯಿದೆ, ಹೇಗೆ ರಸಗೊಬ್ಬರಗಳ ಬಳಕೆ ಮಾಡಬೇಕು, ಇನ್ನೊಂದು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಮಾಡೋದಂದರೆ ಒಬ್ಬರು ಹೆಸರು ಬೆಳೆದ್ರೆ ಸುತ್ತಮುತ್ತ ಎಲ್ಲ ಅದೇ ಹೆಸರು ಬೆಳೆದ್ಬಿಡ್ತಾರೆ, ಉದ್ದ ಅಂದರೆ ಉದ್ದು ಹೋಗಿ ಅಂದರೆ, ಹೀಗಾಗಿ ಒಬ್ರಿಗೊಬ್ಬರು ಸಹಾಯವಾಗೋ ನಿಟ್ಟಿನಲ್ಲಿ ಆಗ್ತದೋ ಅಥವಾ ಏನಾದರೂ ಒಂದು ಮಾಡಿ ಮುಗಿಸ್ಬೋಣ ಅಂತ ಕೈ ತೊಳ್ಕೊಂಬೋಣ ಅನ್ನೋ ಥರ ಮಾಡ್ತಾರೋ ಗೊತ್ತಿಲ್ಲ. ಅದು ನಿಜವಾಗಿ ಒಂದು ಕೃಷಿ ಅಂತಂದರೆ ಅದು ಒಂದು ಸಂಶೋಧನಾತ್ಮಕವಾಗಿ ಅದೊಂದು ನಮ್ಮ ಬದುಕನ್ನು ಕೊಡುವಂಥದ್ದು ಅನ್ನೋದನ್ನು ನಾವು ಎಂದು ಮರಿಬಾರ್ದು. ಎಷ್ಟೋ ಜನ ಇವತ್ತು ರೈತರು, ಸಣ್ಣ ಸಣ್ಣ ರೈತರು ಯಶಸ್ವಿಯಾಗಿದ್ದಾರೆ, ಸಮಗ್ರ ಕೃಷಿ ಮಾಡ್ತಾರೆ, ಸಾವಯವ ಕೃಷಿ ಮಾಡ್ತಾರೆ. ಸದ್ಯಕ್ಕೆ ನಮ್ಮ ರೈತನಿಗೆ ಕಾಡ್ತಾ ಇರುವಂಥ ಈ ವಿವಿಧ ಬೆಳೆಗಳನ್ನು ಕಾಡ್ತಾ ಇರುವಂಥ ರೋಗಗಳು ಮತ್ತು ಏನು ಮಣ್ಣಿನ ಒಂದು ನಿರ್ವಹಣೆ ಹೇಗೆ ಮಾಡಬೇಕು ಒಂದು ಸಹಾಯ ಮಾಡಲಿಕ್ಕೆ ನಮ್ಮ ಜೊತೆಗೆ ಧಾರವಾಡ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವಂಥ ರಾಜಶೇಖರ್ ಬಿಜಾಪುರ ಅವರಿದ್ದಾರೆ. ಅವರು ನಮ್ಮ ರೈತ ಬಾಂಧವರಿಗೆ ಸಹಾಯ ಮಾಡ್ತಾರೆ. ನಿಮ್ಮೆಲ್ಲರ ಪರವಾಗಿ ರೈತ ಬಾಂಧವರೇ, ರಾಜಶೇಖರ್ ಬಿಜಾಪುರ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ರಾಜಶೇಖರ್ ಬಿಜಾಪುರ ಅವರೇ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ತಾವು ಹಿರಿಯ ಅಧಿಕಾರಿಗಳು, ಜಿಲ್ಲೆಯ ಜಂಟಿ ನಿರ್ದೇಶಕರು ಅಂತಂದ್ರೆ ಸಾಕಷ್ಟು ಜವಾಬ್ದಾರಿಗಳು ಇರ್ತದೆ. ರೈತ ಸಂಪರ್ಕ ಕೇಂದ್ರಗಳು ಇರ್ತಾವೆ, ಆಮೇಲೆ ರೈತರಿಗೆ ಸಾಕಷ್ಟು ತರಬೇತಿ ನೀಡುವ ಕೇಂದ್ರಗಳು ಇರ್ತಾವೆ. ಹಾಗೆಯೇ ಒಂದು ಇವತ್ತು ಸಂಶೋಧನಾತ್ಮಕವಾಗಿ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಸಲಹೆ ಸೂಚನೆಗಳು ಮಾರ್ಗಸೂಚಿಗಳು ಬರ್ತಾವೆ, ಅವನ್ನೆಲ್ಲ ರೈತರಿಗೆ ತಲುಪಿಸಬೇಕು. ಒಂದು ಮಧ್ಯವರ್ತಿಯಾಗಿ ರೈತನಿಗೆ ಒಂದು ಸಹಾಯ ನೀಡುವ ನಿಟ್ಟಿನೊಳಗೆ, ಸಹಾಯವಾಣಿಯಾಗಿ ತಮ್ಮ ಒಂದು ನಾಯಕತ್ವದೊಳಗೆ ಜಿಲ್ಲಾ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇದೆ. ರೈತರಿಗೆ ಹೇಗೆ ಒಂದು ಆತ್ಮವಿಶ್ವಾಸದಿಂದ ನಮ್ಮ ಕೃಷಿ ಮಾಡಲಿಕ್ಕೆ ಮುಂದಾಗಬೇಕು ಅನ್ನೋದ್ರ ಬಗ್ಗೆ ಆರಂಭಕ್ಕೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ನಮ್ಮ ಜಿಲ್ಲೆ ಉತ್ತರ ಪರಿವರ್ತನಾ ವಲಯ ಅಂತೇಳಿ, ನಮ್ಮ ಕೃಷಿ ವಲಯಗಳು ಏನು 10 ವಲಯಗಳಲ್ಲಿ ಇದು ನಾರ್ದನ್ ಟ್ರಾನ್ಸಿಷನ್ ಜೋನ್ ಅಂದರೆ ಉತ್ತರ ಪರಿವರ್ತನಾ ವಲಯದಲ್ಲಿ ಬರ್ತದೆ. ಅಂದರೆ ಇಷ್ಟು ಮಳೆ ಖಚಿತವಾಗಿ ಬಂದೇ ಬರ್ತದೆ ಅನ್ನೋವಂಥ ಒಂದು ಹವಾಮಾನ ವಲಯ ನಮ್ಮದು. ಇದರಲ್ಲಿ ಒಟ್ಟು ತಮಗೆಲ್ಲ ಗೊತ್ತಿದ್ದಂಗೆ 8 ತಾಲೂಕು ಬರ್ತವೆ, ಮೂರು ಹೊಸ ತಾಲೂಕುಗಳನ್ನ ಒಳಗೊಂಡಂತೆ. ನಮ್ಮ ಕೃಷಿ ಇಲಾಖೆಯಲ್ಲಿ ನಾವು ಒಟ್ಟು 14 ರೈತ ಸಂಪರ್ಕ ಕೇಂದ್ರಗಳ ಜೊತೆಗೆ ತಮ್ಮನ್ನ ಸಂಪರ್ಕ ಸಾಧಿಸಿ ನಾವು ನಮ್ಮ ಇಲಾಖೆಯ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತೀವಿ. 14 ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಕೃಷಿ ಅಧಿಕಾರಿಗಳು ಕೃಷಿ ಇಲಾಖೆಯ ಯೋಜನೆ ಏನಿರುತ್ತೆ ಅದನ್ನೆಲ್ಲ ತಮಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಕೃಷಿ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು. ಅಂದರೆ ಮುಂಗಾರು ಹಂಗಾಮು ಪೂರ್ವದಲ್ಲೇ ಮಾಡ್ತೀವಿ, ಈಗಾಗಲೇ ಮಾಡಿದ್ದೀವಿ ಎಲ್ಲ. ಇದು ಒಂದು 3 ದಿವಸದ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ನಮ್ಮ ಇಲಾಖೆಯಿಂದ ಏನೇನು ಯೋಜನೆಗಳು ನಾವು ಈ ವರ್ಷ ಮಾಡಲಿಕ್ಕಿದ್ದೀವಿ ಅನ್ನೋದನ್ನು ನಾವು ಪ್ರಚಾರ ಮಾಡ್ತೀವಿ. ನಮ್ಮ ಇಲಾಖೆಯ ಜೊತೆಗೆ ತೋಟಗಾರಿಕೆ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಪಶುಸಂಗೋಪನೆ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಮುಂತಾದ ರೈತರಿಗೆ ಸಂಬಂಧಪಟ್ಟಂಥ ಯಾವುದೇ ಇಲಾಖೆ ಆಗಲಿ, ಅವರೆಲ್ಲರನ್ನೂ ಒಳಗೊಂಡಂತೆ 3 ದಿವಸದ ನಾವು ಒಂದು ಪ್ರಚಾರವನ್ನು, ಅಂದರೆ ನಮ್ಮ ಯೋಜನೆಗಳು ಯಾವುವು ಅನ್ನೋದನ್ನು ನಾವು ಫಸ್ಟ್ ಪ್ರಚಾರ ಮಾಡ್ತೀವಿ. ಜೊತೆಗೆ ಈಗ ಭೂಮಿ ಸಿದ್ಧತೆಯಿಂದ ಹಿಡ್ಕೊಂಡು ಏನು ರೈತ ಬಿತ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅದಾದಮೇಲೆ ನಂತರ ಏನು ಬಿತ್ತನೆ ಆದಮೇಲೆ ಕಟಾವಿಗಿನ ಮುಂಚೆ ಏನೇನು ಅವರು ಕಾರ್ಯಕ್ರಮವನ್ನು ಅಥವಾ ಯಾವ್ದಾವ್ದು ಕೆಲಸಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ, ಆ ಕಟಾವಿನ ನಂತರ ಏನೇನು ಮಾಡಬೇಕಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನ ವಿತರಣೆ ಮಾಡೋದ್ರಲ್ಲಾಗ್ಬೋದು ಅಥವಾ ಈ ಒಂದು ಕ್ವಾಲಿಟಿ ಕಂಟ್ರೋಲ್, ಈಗೇನು ಫರ್ಟಿಲೈಸರ್ ಆಗಲಿ, ಕೆಮಿಕಲ್ಸ್ ಆಗಲಿ, ಪೆಸ್ಟಿಸೈಡ್ ಆಗಲಿ, ಬೀಜಕ್ಕೆ ಸಂಬಂಧಪಟ್ಟಂಥ ಕ್ವಾಲಿಟಿ ಕಂಟ್ರೋಲ್ ಮೇಂಟೈನ್ ಮಾಡೋದಾಗಲಿ, ಇವನ್ನೆಲ್ಲವನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ನಾವು ಕೈಗೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ 14 ಕೃಷಿ ರೈತ ಸಂಪರ್ಕ ಕೇಂದ್ರ ಜೊತೆ ಜೊತೆ ನಾವು 5 ತಾಲೂಕುಗಳಲ್ಲಿ 5 ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳು ಇರ್ತವೆ, ತಮಗೆಲ್ಲ ಗೊತ್ತಿದೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಅತ್ಯಂತ ದೊಡ್ಡ ತಾಲೂಕುಗಳಂದ್ರೆ ಧಾರವಾಡ, ಕಲಘಟಗಿ, ನವಲಗುಂದ, ಅದಾದ್ಮೇಲೆ ಹುಬ್ಬಳ್ಳಿ, ಕುಂದಗೋಳನು ಕೂಡ. ಸೊ ಎಲ್ಲದರಲ್ಲೂ ಕೂಡ ನಾವು ರೈತರಿಗೆ ಅವಶ್ಯಕತೆ ಇದೆ ಅದರ ಅನುಗುಣವಾಗಿ ನಾವು ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಾ ಹೋಗ್ತೇವೆ. ಇದರೆಲ್ಲರ ಜೊತೆಗೆ ನಮ್ಮಲ್ಲಿ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡ ಇದೆ ನಮ್ಮಲ್ಲಿ ಒಂದು, ಅದು ನಮ್ಮ ಧಾರವಾಡ ಕೇಂದ್ರ ಸ್ಥಳದಲ್ಲೇ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪಕ್ಕದಲ್ಲೇ ಬರುತ್ತೆ ನಮ್ಮದು ಆಫೀಸ್. ಸೊ ನಮಗೊಂದು ಅಡ್ವಾಂಟೇಜ್ ಇದೆ. ಇದಕ್ಕೆ ಒಂದು ನಮ್ದು ಏನು ಅಡ್ವಾಂಟೇಜ್ ಅಪ್ಪ ಅಂದರೆ ಕೃಷಿ ಕಾಲೇಜು ಕೂಡ ಹತ್ತಿರ ಇರೋದ್ರಿಂದ ಅಲ್ಲಿನೂ ಸಾಕಷ್ಟು ವಿಜ್ಞಾನಿಗಳು ಇರ್ತಾರೆ, ಪರಿಣಿತರು ಇರ್ತಾರೆ, ಅವ್ರನ್ನೂ ಕೂಡ ನಾವು ಕರೆಸಿ ತರಬೇತಿ ಕೂಡ ಕೊಡಲಿಕ್ಕೆ ನಾವು ಪ್ರತಿ ವರ್ಷನೂ ನಾವು ಮಾಡ್ತಾ ಇರ್ತೀವಿ. ಕಳೆದ 2 ವರ್ಷ ಕೊರೋನಾ ಇದ್ದಿದ್ದಕ್ಕೆ ಅದು ನಾವು ಬರೀ ವರ್ಚುವಲ್ ತರಬೇತಿ ಕೊಟ್ಟಿದ್ದೀವಿ, ಅಂದರೆ ಆನ್ಲೈನ್ ತರಬೇತಿನ ನಾವು ಜಾಸ್ತಿ ಕೊಟ್ಟಿದ್ದೀವಿ. ಬಟ್ ಈ ವರ್ಷದಿಂದ ಮತ್ತೆ ತಿರ್ಗಾ ಯಥಾರೀತಿ ನಾವು ತರಬೇತಿನ ನಮ್ಮ ತರಬೇತಿ ಕೇಂದ್ರದಲ್ಲೇ ಕೊಡ್ತೀವಿ. ಅದು 3 ದಿವಸದ ತರಬೇತಿ ಇರ್ತದೆ, 5 ದಿವಸದ ತರಬೇತಿ ಇರ್ತದೆ. ಇದಕ್ಕೆ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮುಂಚೆನೆ ಹೇಳಿರ್ತೀವಿ ಯಾವ ರೀತಿ ನೀವು ಅದನ್ನು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ತರಬೇತಿ ನಡೀತಾ ಇದೆ ಅಂತ ಹೇಳಿ ಆ ತರಬೇತಿನಲ್ಲಿ ತಾವು ಭಾಗವಹಿಸಬಹುದು. ರಾಜಶೇಖರ ಬಿಜಾಪುರ ಅವರೇ, ಈಗ ಆರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಮಣ್ಣು ರೈತನ ಜೀವಾಳ, ಒಂದು ಕೃಷಿ ಮಣ್ಣು ಹೇಗಿದೆ ಅದರ ಮೇಲೆ ಅಭಿವೃದ್ಧಿ, ಇವತ್ತು ಎಷ್ಟೋ ಜನ ರೈತರು ತಯಾರಾಗಿದ್ದಾರೆ ಅಂದರೆ ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡಬೇಕು, ವಿಶ್ವವಿದ್ಯಾಲಯಗಳಿದೆ, ಸರ್ಕಾರಗಳು ಸಹಾಯ ಮಾಡ್ತಾ ಇದ್ದಾವೆ, ನಾನು ಬೆಳೆಯೋದು ಅದು ಲಾಭಕ್ಕೆ ಎಷ್ಟು ಹತ್ತಿರ ಇದೆ ಅನ್ನೋದನ್ನು ಖಂಡಿತ ವಿಚಾರ ಮಾಡಬೇಕು ಅನ್ನೋದನ್ನು ಎಷ್ಟೋ ಜನ ರೈತರು ತಿಳ್ಕೊಂಡಿದ್ದಾರೆ. ತುಂಬ ಹಿಂದೆ ಬಂದಿರುವಂಥ ಸಾಂಪ್ರದಾಯಿಕ ಕೃಷಿಯೊಳಗೆ ಏನಾಗಿದೆ, ಈ ಹಸಿರು ಕ್ರಾಂತಿ ಆದ ನಂತರ ಹೈಬ್ರಿಡ್ ತಳಿಗಳನ್ನು ಉಪಯೋಗ ಮಾಡೋದಾಗಲಿ, ಜೋಳ ಬೆಳೆದು ಬಿಟ್ಟು ಹತ್ತಿ ಬೆಳೆಯೋದಂಥದ್ದು, ಕಮರ್ಷಿಯಲ್ ಕ್ರಾಪ್ಗಳು ಅಂದರೆ ಲಾಭಾಂಶ ನೋಡೋದು ತಪ್ಪೇನಲ್ಲ, ಆದರೆ ತಮ್ಮ ಬದುಕನ್ನು ಬಿಟ್ಟು ಈ ಲಾಭದ ಹಿಂದೆ ಹೋಗೋದೇನಿದೆಯಲ್ಲ, ಯೂರಿಯಾ ಬಳಕೆ ಜಾಸ್ತಿ ಆಗಿದೆ, ಯಾವುದೇ ಒಂದು ಕೆಮಿಕಲ್ ಅನ್ನು ಉಪಯೋಗ ಮಾಡಬೇಕು ಅಂತಂದರೆ ನಾವು ಅದರಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಮುಂದಾಲೋಚನೆ ಮಾಡಬೇಕಾಗ್ತದೆ. ಮುಂದಾಲೋಚನೆ ಇಲ್ಲದೆ ಹೋದರೆ ಕೃಷಿ ಇಟ್ಕೊಂಡು ಯಾವುದೇ ಒಂದು ವಿಭಾಗದಲ್ಲಿ ಕೂಡ ಯಶಸ್ಸನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಇವತ್ತು ಆರಂಭದಲ್ಲಿ ತಾವು ಈ ಯೂರಿಯಾ ಬಳಕೆ ಬಗ್ಗೆ ಒಂದು ವಿಸ್ತೃತ ಅಭ್ಯಾಸ ಮಾಡಿದ್ದೀರಿ, ಮತ್ತು ಯೂರಿಯಾ ಬಳಕೆಯಿಂದ ಎಷ್ಟು ತೊಂದರೆ ನಮ್ಮ ರೈತರಿಗೆ ಆಗಿದೆ, ಮತ್ತು ಅದಕ್ಕೆ ಪರಿಹಾರವಾಗಿ ಯೂರಿಯಾ ಬಿಟ್ಟು ಮತ್ತೇನಾದ್ರು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ನಿಟ್ಟಿನೊಳಗೆ ತಾವು ಸರ್ಕಾರದವರು ತುಂಬ ಯಶಸ್ವಿಯಾಗಿ ಒಂದು ಸಂಶೋಧನೆ ಮಾಡಿದ್ದೀರಾ, ಅದನ್ನು ಎಷ್ಟೋ ಜನ ರೈತರಿಗೆ ತಲುಪಿಸಿದ್ದೀರಾ. ಈಗ ಯೂರಿಯಾ ಬಳಕೆಗೆ ಪರ್ಯಾಯ ಏನು ಬಳಸ್ಬೋದು, ಅದ್ರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಡ್ಬೋದಾ? ತಾವು ಕೇಳಿದ ಪ್ರಶ್ನೆ ಈಗಿನ ಸಂದರ್ಭದಲ್ಲಿ ತುಂಬ ಉಚಿತವಾಗಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳಬಯಸ್ತೇನೆ. ಮುಖ್ಯವಾಗಿ ತಾವು ಹೇಳಿದ್ರಿ ಈಗ ಯೂರಿಯಾ ಬಳಕೆ ಜಾಸ್ತಿ ಆಗಿದೆ ಅಂತ. ಇದನ್ನು ಕೂಡ ನಾವು ಒಂದು 10 ವರ್ಷದ ಒಂದು ನಾವು ಸ್ಟಾಟಿಸ್ಟಿಕ್ಸ್ ತೆಗೆದು ಅಂಕಿ ಸಂಖ್ಯೆ ತೆಗೆದು ನೋಡಿದಾಗ ನಮ್ಗೆ ಅಂದಾಜು ಮುಂಗಾರು ಹಂಗಾಮಿನಲ್ಲಿ 24,000 ಟನ್ನಷ್ಟು ಯೂರಿಯಾ ನಮ್ಮ ಧಾರವಾಡ ಜಿಲ್ಲೆಗೆ ಬೇಕು ಮುಂಗಾರು ಹಂಗಾಮಿಗೆ. ಕಳೆದ ವರ್ಷ ಅಥವಾ ಅದ್ರ ಹಿಂದಿನ ವರ್ಷ ಏನು ಜಾಸ್ತಿ ಮಳೆ ಆಗಿತ್ತು ಆ ಸಂದರ್ಭದಲ್ಲಿ ನಾವು ಮತ್ತೆ ಇಲ್ಲಿ ನಮ್ಮ ವಿತರಣೆ ಪ್ರಮಾಣ ನೋಡಿದಾಗ ಅದು ಆಲ್ಮೋಸ್ಟ್ 28,000 ದಿಂದ 29,000 ಟನ್ ವರ್ಗೂ ವಿತರಣೆ ಆಗಿದೆ. ಅದರ ಅರ್ಥ ಏನಪ್ಪ ಅಂದ್ರೆ ಈಗ ಏನು ನಮ್ಗೆ ಯೂರಿಯಾ ಏನು ನಮ್ದು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಏನು ನಮ್ದು ಬೇಡಿಕೆ ಇದೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬೆಳೆಗಳನ್ನು ಯಾವ ಬೆಳಿತೀವಿ ಅದಕ್ಕನುಗುಣವಾಗಿ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಪ್ರಮಾಣನೇ ನಮ್ಮಲ್ಲಿ ವಿತರಣೆ ಆಗಿದೆ ಅಂತ ಹೇಳಿ ಇದರ ಅರ್ಥ. ಇದಕ್ಕಿರ್ಬೋದು ಕಾರಣ, ಯಾಕಂದ್ರೆ ಜಾಸ್ತಿ ಮಳೆ ಆದ ತಕ್ಷಣನೇ ಸಾಮಾನ್ಯವಾಗಿ ನಮ್ಮ ವಿಜ್ಞಾನಿಗಳ ಶಿಫಾರಸು ಕೂಡ ಇರ್ತದೆ ಅದನ್ನೆಲ್ಲ ನೀರು ಬಸ್ಬಿಟ್ಟು ಸಿಂಪರಣೆ ಮಾಡ್ರಿ ಅಂತ ಹೇಳಿ ಕೆಲವೊಂದು ರಸಗೊಬ್ಬರಗಳು ಹೇಳ್ತಾರೆ. ಬಟ್ ಅದಕ್ಕೆ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂದ್ರೆ ಯೂರಿಯಾ ಬಳಕೆಯಿಂದ ನಾನು ಒಂದು ಪರ್ಟಿಕ್ಯುಲರ್ ಮಾಹಿತಿ ಕೊಡಕ್ಕೆ ಬಯಸ್ತೀನಿ. ನಮ್ಮಲ್ಲಿ ಯೂರಿಯಾದಲ್ಲಿ 46% ಸಾರಜನಕ ಇರ್ತದೆ. ನಾವು 45 kg ಬ್ಯಾಗ್ ಯೂರಿಯಾ ಈಗ ಸಾಮಾನ್ಯವಾಗಿ ಮೊದಲು 50 ಇತ್ತು, ಈಗೆಲ್ಲ ಒಂದು ಕಳೆದ 2-3 ವರ್ಷಗಳಿಂದ 45 kg ಬ್ಯಾಗ್ ಲೇಪಿತ ಯೂರಿಯಾ ಇರ್ತದೆ. ಸೊ ಅದನ್ನ ನಾವು ಬಳಸಿದಾಗ ಅದರಿಂದ ಬೆಳೆಗಳಿಗೆ ಹೋಗುವ ಪ್ರಮಾಣ 30-50% ಮಾತ್ರ ಬೆಳೆಗಳಿಗೆ ರೀಚ್ ಆಗುತ್ತೆ ಸಾರಜನಕ. ಇನ್ನು ಉಳಿದ್ರದೆಲ್ಲ ಮಣ್ಣಲ್ಲಿ ಲೀಚ್ ಆಗಿ ಹೋಗ್ಬಿಡ್ತದೆ. ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಅದರಿಂದ ಒಂದು ಕೆಮಿಕಲ್ ಫಾರ್ಮ್ ಆಗಿ ಉಪಯೋಗ ಆಗಲಿಲ್ಲ ಅಂದ್ರೆ ನೈಟ್ರಸ್ ಆಕ್ಸೈಡ್ ಅನ್ನೋ ಒಂದು ಗ್ಯಾಸ್ ಫಾರ್ಮ್ ಆಗಿ ಅದು ಆವಿಯ ಮುಖಾಂತರ ಹೋಗಿ ಅದು ಈಗೇನು ನಾವೆಲ್ಲ ಕೇಳ್ತಾ ಇದೀವಿ ಗ್ಲೋಬಲ್ ವಾರ್ಮಿಂಗ್, ಇದು ಮುಖ್ಯವಾದ ಕಾರಣ. ಇದು ನೈಟ್ರಸ್ ಆಕ್ಸೈಡ್ ಹವಾಮಾನ ಬದಲಾವಣೆಗೆ ಕಾರಣ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೋಸ್ಕರ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡಿ ಯೂರಿಯಾ ಬದಲಿ ಆಲ್ಟರ್ನೇಟ್ ನ್ಯಾನೋ ಯೂರಿಯಾ ಅಂತ ಹೇಳಿ ಈಗ ಸಾಕಷ್ಟು ಸುಮಾರು ರೈತರು ಕೇಳೇ ಇರ್ತಾರೆ. ಕೆಲವು ರೈತರು ಕೂಡ ಉಪಯೋಗನ ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ದು ಈ ವರ್ಷ ನಾವು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾವು ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ 28,000 ಲೀಟರ್ನಷ್ಟು ನ್ಯಾನೋ ಯೂರಿಯಾ ಆಲ್ರೆಡಿ ತೆಗೆದುಕೊಂಡು ಹೋಗಿದ್ದಾರೆ. ಇದು ಒಂದು 1/2 ಲೀಟರ್ ಬಾಟಲ್ ಅಲ್ಲಿ ಸಿಗುತ್ತೆ. ರೇಟ್ ಬಂದು 240 ರೂಪಾಯಿ. ಆದ್ರೆ ನಾವು ಯೂರಿಯಾ ಏನ್ ಹಾಕ್ತಿವಿ ಅದು 266.50 ರೂಪಾಯಿ. ಸೊ ನ್ಯಾನೋ ಯೂರಿಯಾದ್ದು ಪ್ರೈಸ್ ಕಡಿಮೆ ಇದೆ. ಬಟ್ ಇದ್ರದ್ದು ಒಂದು ತುಲನಾತ್ಮಕ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು 8% ನ್ಯಾನೋ ಯೂರಿಯಾ ಬಳಸೋದ್ರಿಂದ 8% ಅಧಿಕ ಇಳುವರಿ ಬರ್ತದೆ ಅಂತ ಹೇಳಿ ಸಂಶೋಧನೆಗಳ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರದ ಒಂದು ICR ಇನ್ಸ್ಟಿಟ್ಯೂಟ್ ಏನಿದೆ ಟ್ರಯಲ್ಸ್ ಮಾಡಿ ಇದು ನಮ್ಗೆ ಸಂಶೋಧನೆ ಮುಖಾಂತರ ಈ ಒಂದು ರಿಸಲ್ಟ್ ಅನ್ನ ನಾವು ಕಂಡುಕೊಂಡಿದ್ದೇವೆ. ತದನಂತರನೇ ನಾವು ಇದನ್ನ ರೈತರಿಗೆ ಬಳಕೆ ಮಾಡಲಿಕ್ಕೆ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಇಫ್ಕೋ ಸಂಸ್ಥೆ ಪೇಟೆಂಟ್ ತಗೊಂಡಿದೆ ಇದನ್ನ. ಸೊ ಇಫ್ಕೋ ಸಂಸ್ಥೆಯಿಂದ ನಮಗೆ ನ್ಯಾನೋ ಯೂರಿಯಾ ಸಪ್ಲೈ ಆಗ್ತದೆ ಎಲ್ಲ ಕಡೆ. ಎಷ್ಟು ಅಡ್ವಾಂಟೇಜ್ ಇದೆ ಅನ್ನೋದಕ್ಕೆ ಇದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ ಈಗೇನು ದುಷ್ಪರಿಣಾಮ ಏನಾಗ್ತದೆ ಯೂರಿಯಾ ಬಳಕೆಯಿಂದ ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಸಹಕಾರಿಯಾಗ್ತದೆ. ಆಮೇಲೆ ಇದು ನ್ಯಾನೋ ಯೂರಿಯಾ ಏನಿದೆಲ್ಲ ಇದನ್ನ ಡೈರೆಕ್ಟ್ ಆಗಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಆಮೇಲೆ ಇದನ್ನ ಹ್ಯಾಂಡ್ಲಿಂಗ್ ತುಂಬಾ ಈಸಿ, ಕಡಿಮೆ ಖರ್ಚಿನಲ್ಲೇ ಆಗಂತ ಒಂದು ಯೂರಿಯಾದಲ್ಲಿ 30-50% ಅಷ್ಟೇ ಉಪಯೋಗ. ಇದರಲ್ಲಿ 80-100% ಅಷ್ಟು ಇದು ಉಪಯೋಗ, ರೈತರ ಹಣ ಕೂಡ ಉಳಿತಾಯ. ಆಮೇಲೆ ಇಳುವರಿನೂ ಕೂಡ 8% ಜಾಸ್ತಿ ಬರ್ತದೆ ಅನ್ನೋದೊಂದು. ಅಂದ್ರೆ ಇದು ರೈತರ ಒಂದು ಕ್ಷೇತ್ರದಲ್ಲೇನೆ ಇದನ್ನ ಟ್ರಯಲ್ಸ್ ಮಾಡಿನೇ ಇದನ್ನ ಒಂದು ಈ ರಿಸಲ್ಟ್ ಗೆ ಬಂದು ನಂತರ ನಾವು ಇದನ್ನ ರೈತ ಸ್ನೇಹಿ ಯೂರಿಯಾ ಅಂತ ತಾವು ಹೇಳ್ತಾರೆ. ನಾವು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಇದನ್ನ ಅವೇರ್ನೆಸ್ ಕೂಡ ಕೊಡ್ತಾ ಇದೀವಿ ನಾವು. ರಾಜಶೇಖರ ಬಿಜಾಪುರ ಅವರೇ, ಧಾರವಾಡ ಜಿಲ್ಲೆ ಹೆಚ್ಚು ಮಳೆ ಆಗ್ತಾ ಇರುವಂತ ಮಲೆನಾಡು ಪ್ರದೇಶಕ್ಕೆ ಬರ್ತದೆ, ಹಿಂಗಾಗಿ ಅರೆ ಮಲೆನಾಡು ಏನಿದೆಯಲ್ಲ ಮಳೆ ನೀರನ್ನ ನಾವು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಇವತ್ತು ನಮ್ಮಲ್ಲಿ ಪ್ರಗತಿಪರ ರೈತರು ಇದ್ದಾರೆ, ಚಲೋ ಇಳುವರಿ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅವರ ಮಾರ್ಗದರ್ಶನ ಕೂಡ ಇದೆ. ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಕೂಡ ಅಲ್ಲಿ ತರಬೇತಿ ಪಡಿತಾ ಇದ್ದಾರೆ, ಒಂದು ಸಂತೋಷದ ವಿಚಾರ. ಆದ್ರೆ ಅದರ ಪ್ರಮಾಣ ಕಡಿಮೆ ಇದೆ, ಹೀಗಾಗಿ ಒಂದು ಸರ್ಕಾರದ ಒಂದು ಜವಾಬ್ದಾರಿ ಈ ನಿಟ್ಟಿನೊಳಗೆ ಬಹಳ ಅದ. ಈಗ ಉದ್ದು ಹೆಸರು ಬೆಳೆದರೆ ಗೋಂಜೋಳ ಬೇರೆ ಹಾಕ್ತಾ ಇದ್ದಾರೆ. ಇವತ್ತು ಹೆಸರಿಗೆ ಒಂದು ವಿಶೇಷವಾದ ರೋಗ ಹಳದಿ ನಂಜಾಣು ಅದು ಕಾಡ್ತಾ ಇದೆ. ಒಂದಕ್ಕಿಂತ ಒಂದು ಮುಂದೆ ಇಳುವರಿ ಕಡಿಮೆ ಆಗೋ ನಿಟ್ಟಿನೊಳಗೆ ರೈತರಿಗೆ ಸಾಕಷ್ಟು ಗಾಬರಿ ಹುಟ್ಟಿಸದ ಏನು ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ? ಈಗ ತಾವು ಹೇಳ್ದಂಗೆ ನಮ್ಮ ಧಾರವಾಡ ಜಿಲ್ಲೆನಲ್ಲಿ ಎಸ್ಪೆಷಲಿ ಈ ವರ್ಷ ನೋಡಿದ್ರೆ ಅತ್ಯಧಿಕ ಕ್ಷೇತ್ರದಲ್ಲಿ ನಮ್ಗೆ ಹೆಸರು ಬೆಳೆ ಬಂದಿದೆ. ಸುಮಾರು ಅಂದಾಜು 70,000 ಹೆಕ್ಟರ್ನಷ್ಟು ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಹೆಸರಿನ ಬೆಳೆ ಬಂದಿರೋದು ಫಸ್ಟ್ ಟೈಮ್. ಇದ್ರ ಜೊತೆಗೆ ಉದ್ದನು ಕೂಡ ಇದೆ, ಅದರದ್ದು ರಿಲೇಟಿವ್ ಅದು. ಉದ್ದನು ಕೂಡ 11,000 ಹೆಕ್ಟರ್ನಷ್ಟು. ಸೊ ಎರಡು ಸೇರಿದ್ರೆ ಹೆಚ್ಚು ಕಡಿಮೆ 80,000 ಹೆಕ್ಟರ್ನಷ್ಟು ನಮ್ಮಲ್ಲಿ 1/3 ಆಫ್ ದಿ ಟೋಟಲ್ ಏರಿಯಾ ಹೆಸರು ಮತ್ತು ಉದ್ದೇ ಇದೆ. ಸೊ ತಾವು ಹೇಳ್ದಂಗೆ ಹಳದಿ ನಂಜಾಣು ರೋಗ ಅಂತ ಹೇಳಿ ಏನು ನಾವು ಇದನ್ನ ಕರಿತೀವಿ. ಈ ವೈರಸ್ ಏನಿದೆ ಇದು ಬಿಳಿ ನೊಣ ಅಂತ ಹೇಳಿ ಏನು ನೊಣ ಬರ್ತದೆ ಆ ಬಿಳಿ ನೊಣದಿಂದ ಹರಡುತ್ತದೆ. ಸೊ ಇದನ್ನ ನಾವು ಮುಖ್ಯವಾಗಿ ನಿರ್ವಹಣೆ ಮಾಡ್ಬೇಕಂದ್ರೆ ಈಗ ಫಸ್ಟ್ ಏನು ಬಾಧಿತ ಪ್ರದೇಶ ಇರ್ತದೆ ಅಂದ್ರೆ ಎಲ್ಲಿ ನಂಜಾಣು ರೋಗ ಕಾಣಿಸ್ಕೊಳ್ತದೆ, ಚುಕ್ಕೆ ಗಾತ್ರದ ಒಂದು ಹಳದಿ ಬಣ್ಣದ ಎಲೆಯಿಂದ ನಂತರ ಅದು ಮೊಸಾಯಿಕ್ ಪ್ಯಾಟರ್ನ್ ಗೆ ತಿರುಗ್ತದೆ ಆಕ್ಚುಲಿ. ಸೊ ಇದನ್ನ ತಾವು ನಿರ್ವಹಣೆ ಮಾಡ್ಲೇಬೇಕು ಅಂದ್ರೆ ಫಸ್ಟ್ ರೋಗದಿಂದ ಬಾಧಿತವಾಗಿರುವಂತ ಸಸಿಗಳನ್ನ ಫಸ್ಟ್ ಕೀಳ್ಬೇಕು, ಕಿತ್ತು ತೆಗೆದು ಅದನ್ನ ಒಂದು ಸಾಧ್ಯ ಆದ್ರೆ ತೆಗೆದು ಅದನ್ನ ಮುಚ್ಚಿ ನಾಶಪಡಿಸಬೇಕಾಗ್ತದೆ. ಇಲ್ಲಾಂದ್ರೆ ಅದರಿಂದ ಸೆಕೆಂಡರಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಪಕ್ಕದ ಜಮೀನಿನಲ್ಲಿ ಅಥವಾ ತಮ್ಮದೇ ಒಂದು ಜಮೀನಿನಲ್ಲಿ ಮತ್ತೊಂದು ಕಡೆ ಹರಡೋ ಒಂದು ಸಾಧ್ಯತೆ ತುಂಬಾ ಇದೆ. ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಬಿಳಿ ನೊಣದಿಂದ ಇದು ಪ್ರಸಾರ ಆಗ್ತದೆ. ಬಿಳಿ ನೊಣ ಕಂಟ್ರೋಲ್ ಮಾಡ್ಬೇಕಂದ್ರೆ ಅದಕ್ಕೆ ಅಂತರ್ವ್ಯಾಪಿ ಕೀಟನಾಶಕಗಳಿದ್ದಾವೆ, ಅದನ್ನ ತಾವು ನಮ್ಮ ಹೆಸರು ಬೆಳೆಯಲ್ಲಿ ಬಳಸಬಹುದು. ಯೂಶಲಿ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಸ್ ಎ ಪ್ರಿಕಾಷನರಿ ಮೇಜರ್, ಈಗ ಒಂದ್ ಕಡೆ ಎಲ್ಲರೂ ಸ್ಟಾರ್ಟ್ ಆಯ್ತಂದ್ರೆ ಮೊದಲನೇ ಒಂದು ಸ್ಪ್ರೇನ ನೀವು ತಗೋಬಹುದು. ಅದು ಇಮಿಡಾಕ್ಲೋಪ್ರಿಡ್ ಅಂತೇಳಿ ಕೆಮಿಕಲ್ ಬರುತ್ತೆ, ಅದನ್ನು ತಾವು ಬಳಸ್ಬೋದಾಗಿರ್ತದೆ. ಇಲ್ಲಾಂದ್ರೆ ಥಯೋಮೆಥಾಕ್ಸಮ್ ಅಂತೇಳಿ ಇನ್ನೊಂದು ಕೆಮಿಕಲ್ ಬರುತ್ತೆ, ಇದನ್ನು ಕೂಡ ತಾವು ಬಳಸ್ಬೋದು. ಇದನ್ನು ಪರಿಣಾಮಕಾರಿಯಾಗಿ ನಮ್ಮ ರೈತರು ಸಾಕಷ್ಟು ಬಳಸ್ತಾ ಇದ್ದಾರೆ. ಸೊ ಇವುಗಳನ್ನ ಬಳಸಿ ತಾವು ಇದನ್ನು ಕಂಟ್ರೋಲ್ ಮಾಡ್ಬೋದಾಗಿರ್ತದೆ. ಅದಲ್ದೇ ಈಗ ಯೂಶಲಿ ತಾವು ಮೊದಲೇ ಹೇಳಿದ್ರಿ, ಬೆಳೆದಿದ್ದೇ ಬೆಳೆ ಬೆಳೀತಾರೆ, ಬೆಳೆದಿದ್ದೇ ಬೆಳೆ ಬೆಳೀತಾರೆ ಅಂತ, ಅದು ಕೂಡ ಕಾರಣ ಆಗ್ತದೆ. ಇದೇನು ಬಿಳಿ ನೊಣ ಇರ್ತದೆ, ಅದಕ್ಕೆ ಶೋರ್ ಇರ್ತದೆ, ನನಗೆ ಎಲ್ಲಿ ಆಹಾರ ಸಿಗುತ್ತೆ ಅನ್ನೋದು ಅದು ಪಕ್ಕ ಗೊತ್ತಿರ್ತದೆ. ಅದಕ್ಕೆ ಅದಕ್ಕೆ ಸಾಧ್ಯ ಆದಷ್ಟು ಇದಕ್ಕೆ ನಾವು ಅಂತರ ಬೆಳೆಯನ್ನು ನೀವು ಬೆಳೆಯೋದನ್ನ ನೀವು ತಗೊಳ್ಳೇಬೇಕಾಗ್ತದೆ. ಅಂದ್ರೆ ಈ ರೈತ ಬಾಂಧವರು ಈಗ ಅಂತರ ಬೆಳೆ ತಾವು ಹೇಳಿದ್ರಲ್ಲ, ಸಮಗ್ರ ಕೃಷಿ ಮಾಡೋ ನಿಟ್ಟಿನೊಳಗ ಪ್ರಯತ್ನ ಮಾಡಿದ್ರೆ ಈ ನೊಣ ತಿನ್ಲಿಕ್ಕೆ ಇನ್ನೊಂದು ಕೀಟ ಬರ್ತದೆ. ರೈತ ಮಿತ್ರ ಕೀಟಗಳು ಬೆಳಿಬೇಕು ಅಂತಂದ್ರೆ ಈಗ ಎಷ್ಟೋ ರೈತ ಬಾಂಧವರು ಆದಷ್ಟು ಬೇಗ ಸರಳವಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ಹೀಗೆ ಈ ಎಲ್ಲ ಕಡೆ ಹೆಸರು ಬಿತ್ತು ಅಂತ ಕೆಲಸ ಆಗ್ತಾ ಇದೆ, ಬಿತ್ತು ಬಿಟ್ಟಿದ್ದಾರೆ. ಹೀಗಾಗಿ ಇದನ್ನ ಒಂದು ಪೆಸ್ಟ್ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ಅದನ್ನ ಒಂದು ಕೃಷಿ ಅಧಿಕಾರಿಗಳ ಸಹಾಯ ತೆಗೆದುಕೊಂಡು ತಾವು ಹೇಳಿದಂಗೆ ಕೆಲವೊಂದಿಷ್ಟು ಕ್ರಮಗಳನ್ನ ಮಾಡೋದ್ರಿಂದ ಈ ಹಳದಿ ನಂಜಾಣ ರೋಗದಿಂದ ಆದಷ್ಟು ಮುಕ್ತರಾಗಿ ಇಳುವರಿಗೂ ನಾವು ಮಾಡ್ತಾ ಇರೋದು. ಸಾಕಷ್ಟು ಖರ್ಚು ಮಾಡ್ಕೊಂಡಿರ್ತಾರೆ, ರಸಗೊಬ್ಬರ ಹಾಕಿರ್ತಾರೆ, ಬೀಜಗಳು ಹಾಕಿರ್ತಾರೆ, ಆಮೇಲೆ ಶ್ರಮ ಕೂಡ ಇರ್ತದೆ. ಮುಂಗಾರಿನ ಒಂದು ಇಳುವರಿ ಮೇಲಿನ ಹಿಂಗಾರಿ ಬಗ್ಗೆ ಅವರು ಕನಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರೈತರು ಈ ಬಗ್ಗೆ ಹೆಚ್ಚಿನ ಲಕ್ಷ್ಯ ವಹಿಸಲಿ ಅಂತ ಹೇಳ್ತಾ, ರಾಜಶೇಖರ ಬಿಜಾಪುರ ಅವರೇ, ಈ ಜಿಲ್ಲಾ ತರಬೇತಿ ಕೇಂದ್ರಗಳ ಬಗ್ಗೆ ನೀವು ಆಗಲೇ ಪ್ರಸ್ತಾಪ ಮಾಡಿದ್ರಿ, ಕೃಷಿ ಅಧಿಕಾರಿಗಳು ಸಾಕಷ್ಟು ಮಾರ್ಗದರ್ಶನ ಮಾಡ್ತಾರೆ, ನಾವು ಸಮಸ್ಯೆಯನ್ನು ಮುಂದೆ ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಎಷ್ಟೋ ಸಮಸ್ಯೆಗಳನ್ನ ಸಣ್ಣದಾಗ್ಲೇ ಅವನ್ನ ಉಲ್ಟ್ ಹಾಕ್ಬಿಡ್ಬಹುದು. ಆ ನಿಟ್ಟಿನೊಳಗೆ ಕೆಲಸ ಮಾಡ್ಬೇಕು ಅಂದ್ರೆ ಮುಂಜಾಗ್ರತೆ ಕ್ರಮ ತಗೊಳ್ಳಿಕ್ಕೆ ಈ ತರಬೇತಿ ಕೇಂದ್ರಗಳು ತುಂಬಾ ಸಹಕಾರಿ ಆಗ್ತಾವೆ. ಈ ತರಬೇತಿ ಕೇಂದ್ರಗಳು ಹೇಗೆ ಕೆಲಸ ಮಾಡ್ತಾ ಇದಾವೆ, ಯಾವ ರೀತಿ ನಮ್ಮ ರೈತ ಬಾಂಧವರಿಗೆ ಇಂತಹ ಸಂಕಷ್ಟ ಸಮಯದಲ್ಲಿ ಸಹಾಯ ಮಾಡಬಹುದು? ನಮ್ಮಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತ ಏನಿದೆ, ಇದರಲ್ಲಿ ನಾವು ಸಾಮಾನ್ಯವಾಗಿ ಬ್ಯಾಚ್ ಮುಖಾಂತರ ನಾವು ರೈತರನ್ನ ಕರಿತೀವಿ. ಕರದಲ್ಲಿ 3 ದಿವಸದ್ದು 5 ದಿವಸದ್ದು ತರಬೇತಿ ಅಂತ ಹೇಳಿ ನಾವು ಕೊಡ್ತೀವಿ. ಅದರಲ್ಲಿ ನಮಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಳ್ಕೊಳ್ಳಿ ಕೂಡ ವ್ಯವಸ್ಥೆ ಇರ್ತದೆ. ಅದರ ಜೊತೆಗೆ ಪರಿಣಿತ ಒಂದು ವಿಜ್ಞಾನಿಗಳನ್ನ ನಾವು ಕರೆಸ್ತೀವಿ. ಮುಂಜಾಗ್ರತೆ ಕ್ರಮ ಅಂತ ಹೇಳಿ ತಾವೇನು ಹೇಳಿದ್ರೆ ಅದು ಕರೆಕ್ಟ್ ಆಗಿದೆ. ಸೊ ಬೆಳೆ ಬೆಳೆದಕ್ಕಿಂತ ಮುಂಚೆ ಯಾವ ರೀತಿ ಕ್ರಮಗಳನ್ನ ಅಳವಡಿಸಬೇಕು ಅನ್ನೋದನ್ನು ಕೂಡ ನಾವು ನಮ್ಮ ವಿಜ್ಞಾನಿಗಳ ಮುಖಾಂತರ ಆಗಲಿ ಅಥವಾ ನಮ್ಮ ಕೃಷಿ ಅಧಿಕಾರಿಗಳು ಅವರೇ ಸ್ವತಃ ಅಲ್ಲಿನೂ ಪರಿಣಿತರಿರ್ತಾರೆ, ಅವರು ಕೂಡ ಹೇಳ್ತಾರೆ. ಈ ಸಾಕಷ್ಟು ರೈತರು ಅಲ್ಲಿ ಬಂದು ತರಬೇತಿ ಕೂಡ ತಗೊಂಡು ಹೋಗಿದವರು ಇದ್ದಾರೆ. ಇದ್ರ ಜೊತೆಗೆ ತಾವು ಇನ್ನೊಂದು ಹೇಳಿದ್ರಿ, ಅಂದ್ರೆ ಒಂದೇ ಬೆಳೆ ಬೆಳೆಯದಲ್ಲೇ ಸಾಕಷ್ಟು ಈಗ ತೋಟಗಾರಿಕೆ ಬೆಳೆ ಆಗಲಿ ಅಥವಾ ಕೃಷಿ ಬೆಳೆ ಆಗಲಿ ರೇಷ್ಮೆ ಆಗಲಿ ಬೆಳೆಯಂತ ಒಂದು ಪದ್ಧತಿ ಏನು ಸಮಗ್ರ ಕೃಷಿ ಪದ್ಧತಿ ಅಂತ ಏನು ತಾವು ಜಸ್ಟ್ ಹೇಳಿದ್ರಿ, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿ ನಾವು ತರಬೇತಿನಲ್ಲಿ ಹೇಳ್ಕೊಡ್ತೀವಿ. ಅದಲ್ಲದೆ ಈಗ ಕೊಯ್ಲ್ ನಂತರ ಏನೇನು ರೈತರದ ಒಂದು ಇನ್ಕಮ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಏನ್ ಡಬ್ಲಿಂಗ್ ಆಫ್ ದಿ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ನವರು ಹೇಳ್ತಾ ಇದಾರೆ, ಆ ಒಂದು ನಿಟ್ಟಿನಲ್ಲಿ ಏನೇನು ಮಾಡಬಹುದು ಅನ್ನೋದನ್ನು ಕೂಡ ಅಲ್ಲಿ ತರಬೇತಿನಲ್ಲಿ ನಾವು ಹೇಳ್ಕೊಡ್ತೀವಿ. ಇದಕ್ಕೋಸ್ಕರ ನಾವು ನಮ್ಮ ಪಕ್ಕದಲ್ಲೇ ಇರುವಂತಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರಿಣಿತರನ್ನು ಕರೆಸ್ತೀವಿ. ಆಮೇಲೆ ಇದ್ರ ಜೊತೆಗೆ ನಾವು ಏನು ಸ್ವಸಹಾಯ ಸಂಘಗಳು ಏನಿರ್ತವೆ ಅವುಗಳು ಈ ಒಂದು ಕೃಷಿನಲ್ಲಿ ಅವ್ರ ಪಾತ್ರ ಏನು, ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಯಾವ ರೀತಿ ಸಹಕಾರಿ ಆಗಬಹುದು ಅನ್ನೋದನ್ನು ಕೂಡ ಅದಕ್ಕೂ ಕೂಡ ಸಪರೇಟ್ ಕರಿಕುಲಮ್ ಡಿವೈಸ್ ಮಾಡಿದ್ವಿ. ಅದನ್ನು ಕೂಡ ನಾವು ತರಬೇತಿ ಕೇಂದ್ರದಲ್ಲಿ ಹೇಳ್ಕೊಡ್ತೀವಿ. ಆಕ್ಚುಲಿ ಇಂಥದೇ ಒಂದು ಪರ್ಟಿಕ್ಯುಲರ್ ವಿಷಯವಾಗಿ ನಮಗೆ ನೀವು ತರಬೇತಿ ಕೊಡ್ರಿ ಅಂದ್ರೆ ಅದನ್ನು ಕೂಡ ನಾವು ಕೊಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಇದೆ. ಅಲ್ಲಿ ತಾವು ದಯವಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಮುಂಚೆನೆ ಹೇಳಿದ್ರೆ ನಾವು ಅದನ್ನು ಕೂಡ ಏರ್ಪಾಡು ಮಾಡಿ. ಉದಾಹರಣೆ ಈಗ ಹಸಿರುಮನೆ ಪರಿಣಾಮ ಅಂತಂದ್ರೆ ಅಂದ್ರೆ ಒಂದು 10 ಗುಂಟೆಯಲ್ಲಿ ಕೂಡ ಈ ಪಾಲಿ ಹೌಸ್ ಗಳನ್ನು ಮಾಡಿಕೊಂಡು ಸುರಕ್ಷಿತ ಬೆಳೆಗಳನ್ನು ಬೆಳಿಬಹುದು. ಅದರಿಂದ ಇಳುವರಿ 1-5 ಪಟ್ಟು ಜಾಸ್ತಿ ಆಗ್ತದೆ. ಮೊದಲದು ಉಳ್ಳವರ ಸ್ವತ್ತಾಗಿದೆ, ಈಗ ಎಲ್ಲ ರೈತರು ಕೂಡ ಮಾಡಬಹುದು. ಸರ್ಕಾರ ಸಾಕಷ್ಟು ಸಹಾಯ ಸೌಲಭ್ಯ ನೀಡ್ತಾ ಇದೆ. ಈ ಬಗ್ಗೆ ಕೂಡ ಆಸಕ್ತಿ ತೆಗೆದುಕೊಂಡ್ರೆ ಹೇಳ್ಬಹುದು. ಈ ಸುರಕ್ಷಿತ ಕೃಷಿ ಮಾಡಿದಾಗ ಈ ಕೀಟಗಳು ನಿಮ್ಮ ಪೈರನ್ನು ಹಾಳು ಮಾಡೋದು ಕೂಡ ಕಡಿಮೆ ಆಗ್ತದೆ. ರಾಜಶೇಖರ ಬಿಜಾಪುರ ಅವರೇ, ಯೂರಿಯಾ ಬಳಕೆಯ ಪರ್ಯಾಯ ಬಳಕೆ ಬಗ್ಗೆ ಹೇಳಿದ್ರಿ, ನ್ಯಾನೋ ಯೂರಿಯಾ ಬಗ್ಗೆ, ಆಮೇಲೆ ಹಳದಿ ನಂಜಾಣ ರೋಗ ಸದ್ಯ ಏನು ನಮ್ಮ ಹೆಸರು ಮತ್ತು ಉದ್ದನ್ನು ಕಾಡ್ತಾ ಇದೆ, ರೈತರಿಗೆ ಹೇಗೆ ನಾವು ಕೃಷಿ ಅಧಿಕಾರಿಗಳ ಸಹಾಯ ತೆಗೆದುಕೊಂಡು ಅದನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು ಏನಿದೆಲ್ಲ ಸಾಕಷ್ಟು ಮಳೆ ಆಗುವ ಪ್ರದೇಶ ಇರೋದ್ರಿಂದ ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅಂದ್ರೆ ಈಗ ನಮ್ಮಲ್ಲಿ ಆ ಗ್ಲೋಬಲ್ ವಾರ್ಮಿಂಗ್ ದ ಒಂದು ಸೂಚನೆ ಏನು ಅಂದ್ರೆ ಬರೋ 30 ವರ್ಷಗಳು ಯಾವಾಗಲೂ ಕೂಡ ಹಸಿಯಾಗಿರೋ ಸಾಧ್ಯತೆ, ಯಾವಾಗಲೂ ಜಾಸ್ತಿ ಮಳೆ ಬಂದ್ಬಿಟ್ರೆ ಏನ್ ಬರೇ ಈ ಮಣ್ಣಲ್ಲಿ ಬರೀ ಹಸಿ ತೆಗೆದುಕೊಂಡು ಮಾಡೋದೇನು, ಅದು ಒಣದೇ ಹೋದ್ರೆ ಅದು ನಮಗೆ ಫಲವತ್ತತೆಗೆ ದಾರಿ ಮಾಡೋದು ಹೇಗೆ? ಹೇಗೆ ನಮ್ಮ ರೈತ ಬಾಂಧವರಿಗೆ ಕೊನೆ ಒಂದು 2 ಮಾತುಗಳನ್ನು ಹೇಳ್ತೀರಾ? ನಮ್ಮ ಒಂದು ಸಂಶೋಧನೆ ಏನ್ ಹೇಳುತ್ತಪ್ಪ ಅಂದ್ರೆ ಈಗ ಆಲ್ರೆಡಿ ನಮ್ಗೆ ಗ್ಲೋಬಲ್ ವಾರ್ಮಿಂಗ್ ಶುರು ಆಗ್ಬಿಟ್ಟಿದೆ. ದುಷ್ಪರಿಣಾಮ ನಾವು ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಕೃಷಿನಲ್ಲಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ರೈತರಾಗಿ. ಇದಕ್ಕೆ ಸಮಗ್ರ ಕೃಷಿ ಪದ್ಧತಿನೂ ಕೂಡ ಈ ಒಂದು ದಾರಿ. ಅದಲ್ದೇ ಈಗೇನ್ ನಾವು ಮಣ್ಣನ್ನ ಸರಿಯಾಗಿ ಇಟ್ಕೋಬೇಕು ಫಸ್ಟ್. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವೇನ್ ರಾಸಾಯನಿಕ ಒಂದು ಗೊಬ್ಬರಗಳನ್ನ ಬಳಸೋದಾಗ್ಲಿ ಅಥವಾ ವಿವಿಧ ಪೆಸ್ಟಿಸೈಡ್ ಕೆಮಿಕಲ್ ಏನು ನಾವು ಬಳಸ್ತೀವಿ ಇದನ್ನೆಲ್ಲ ಕಡಿಮೆ ಮಾಡಬೇಕಾಗ್ತದೆ. ಇದಕ್ಕೋಸ್ಕರ ಸಾಕಷ್ಟು ಉತ್ತರಗಳಿದಾವೆ. ಬಟ್ ಏನಪ್ಪಾ ಅಂದ್ರೆ ರೈತರಿಗೆ ತಾವು ಹೇಳ್ದಂಗೆ ಮಾರ್ಕೆಟ್ ಓರಿಯೆಂಟೆಡ್ ನಾವು ಕೃಷಿ

ಭಜನಾ ಪದಗಳನ್ನು ಕೇಳ್ತಾ ಇದ್ದೀರಿ. ಬಣ್ಣ ಜಂಪು ಹಸಿರು